Thank you. I'm gonna go get some more. Point.

ಯಥೋ ಬ್ರಹ್ಮಾದಯೋ ದೇವ ಸೃಷ್ಟಿಸ್ಥಿತ್ಯಂತಕಾರಿಣ ನಮೋ ವಿಷ್ಣು ಪ್ರಿಯೇ ಶುಭೇ ತುಳಸೀ ಪಾದು ಮಾಂ ನಿತ್ಯಂ ಸರ್ವಾವತ್ಯೋಪಿ ಸರ್ವದಾ. ಪ್ರಿಯ ರಕ್ಷಿತಂ ಸರ್ವಂ ದುಜಕೇದ ಚರಾಚರಂ ತುಳಸಿ ಶ್ರೀ ಮಹಾಲಕ್ಷ್ಮೀ ಪದ್ಮಿನಿ ಶ್ರೀ ಹರಿಪ್ರಿಯ ನಾವಿ ನಿರ್ಹಂತಿ ಪಾಪಾನಿ ನಾರಾಯಣ ಮನಃ ಪ್ರಿಯೇ ಗಾತ್ರೀ ನಮಸ್ತುಭ್ಯಂ ವಿಷ್ಣುಶ್ಚ ಪ್ರಿಯವಲ್ಲಭೇ ಯತೋ ಬ್ರಹ್ಮಾದಯೋ ದೇವ ಸೃಷ್ಟಿಸ್ಥಿತ್ಯಂಧಕಾರಿಣಃ ನಮೋ ವಿಷ್ಣು ಪ್ರಿಯೇ ಶುಭೇ ತುಳಸಿ ಪಾದು ಮಾಂ ನಿತ್ಯಂ ಸರ್ವಾವತ್ಯೋಪಿ ಸರ್ವದಾ Thank you. Thank you.

We'll be right back. I'm not We'll be right back. Point. We'll be right back.

ಸೃಷ್ಟಿಸ್ಥಿತ್ಯಂಧಕಾರಿಣಃ ನಮೋ ವಿಷ್ಣು ಪ್ರಿಯೇಷು ಭೇ ತುಳಸೀ ಪಾದು ಮಾಂ ನಿತ್ಯಂ ಸರ್ವಾವರ್ತ್ಯೋಪಿ ಸರ್ವದಾ.